ನಿಜವಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕವಾಗನ ಮೋದಕ ಹಸ್ತ ಮೂಷಿಕವಾಗನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿಲ್ಲ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖ ಆ ಇದೀಗ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳು. ಆರಂಭದಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ತ್ರಿಮೂರ್ತಿಗಳು ಆವಿರ್ಭವಿಸಿ ಆದಿಮಾಯೆಯನ್ನು ಸ್ತುತಿಸುವ ಸಂದರ್ಭ. ಜಯತು ಜಯತು ಆದಿಮಾಯೆ, ಜಯತು ಜಯತು ಆದಿಮಾಯೆ, ಆದಿಮಾಯೆ ಆಗಾಗ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ಸರ್ವ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ಆದಿಮಾಯೇ ದಯಸಾಗರೆಯೇ ಭಕ್ತಿಯಿಂದ ದಯಸಾಗರೆಯೇ ಭಕ್ತಿಯಿಂದ ಪರದ್ವಯವ ಮರೆ ಗೊಂಬೆವು ಅತಿ ಮುದದಿಂದ ಪಾದದ್ವಯವ ಮರೆ ಗೊಂಬೆವು ಅತಿ ಮುದದಿಂದ ಜಯತು ಜಯತು ಆದಿಮಾಯೆ ಸರ್ವಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ಜನನೀ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ಮೃಗಬೇಟೆಯಾಡಿ ಆಯಾಸಗೊಂಡು ತನುಶ್ರಮವನ್ನು ಇಳಿಸಲೋಸುಗ ವಿಶ್ರಾಂತಿ ಪಡೆಯುವಂತಹ ಸಂದರ್ಭ. ಕಳರು ಮೃಗ ಮಾಂಸವನ್ನು ಮೆಲುತ್ತಲೇ, ಕಳರು ಮೃಗ ಮಾಂಸವನ್ನು ಮೆಲುತ್ತಲೇ ಕಳರು ಮೃಗ ಮಾಂಸವನ್ನು ಮೆಲುತ್ತಲೇ ಅಲರಿಗೊಡ್ಡುತ್ತ ತನುವ ಶಮವನು ಅಲರಿಗೊಡ್ಡುತ್ತ ತನುವ ಶಮವನು ಕಳೆವೆ ವೆಳ್ದೆನು ತಾಗ ಕಳೆವೆ ವೆಳ್ದೆನು ತಾಗ ಬರಲು ಕದಂಬ ವನದೆಡೆಗೆ ಬರಲು ಕದಂಬ ವನದೆಡೆಗೆ ತಳುವದ ಸಮಯದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿಸೇ ನಲವಿನಿಂದುಯ್ಯಾಲೆಯಲ್ಲಿ ಕುಳಿತು ನಲವಿನೆಂದು ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುದಿಗ ಗಾಯನವ ಆಲಿಸುತ್ತ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ತುಹಿನಗಿರಿಯಲ್ಲಿ ಶ್ರೀದೇವಿಯನ್ನು ಕಂಡು ಅಚ್ಚರಿಗೊಂಡು ಆಕೆಯನ್ನು ಯಾರೆಂದು ತಿಳಿಯದೆ ಪರಸ್ಪರ ವರ್ಣಿಸುವಂತಹ ಸಂದರ್ಭ. ವೀಣೆಯ ಪಿಡಿದಿರ್ಪ ವಾಣಿಯೀ ತರದಲ್ಲಿ ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲ್ಲಿ ವೀಣೆಯ ಪಿಡಿದಿರ್ಪ ವಾಣಿಯ ಪರಿಯಲ್ಲಿ ಗಾಗಿ ಬಂದು ಕನನದೆಡೆಗಾಗಿ ಬಂದು ಸಾನುರಾಗದೊಳಿಂದು ಗಾನ ಪಾಡುವಳೋ ಸಾನುರಾಗದೊಳಿಂದು ಗಾನ ಪಾಡುವಳೋ ಇದೇನೆಂದು ತಿಳಿಯದಾಗಿಹುದು ಸಾನುರಗದೊಳಿಲ್ದು ಗನಪಡುವಳು ಇದೇನೆಂದು ತಿಳಿಯದಾಗಿಹುದು ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲ್ಲಿ ಕಾನರದೆಳಗಾಗಿ ಬಂದು ಮುಂದೆ ಶರಸೇತು ಬಂಧನ ಪ್ರಸಂಗದಿಂದ ಆಯ್ದ ಹಾಡು. ಅರ್ಜುನನು ಹನುಮಂತನೊಡನೆ ಪಂಥದಲ್ಲಿ ಸೋತು ದುಃಖಿಸುವಂತಹ ಸಂದರ್ಭ. ಅಕ್ಕಟಕ್ಕಟ ಯಾತಕಿವನಲಿ ಅಕ್ಕಟಕ್ಕಟ ಏತಕಿವನಲಿ ಸೊಕ್ಕೆ ಪಂಥವ ಗೈದೆ ನಿಲ್ದಿಲಿ ಅಕಟಕ್ಕಟ ಏದಕಿವನಲಿ ಸೊಕ್ಕಿ ಪಂಥವ ಗೈದೆ ನಿಲ್ದಿಲಿ ಮಕ್ಕಳಾಟಿಗೆ ಮುಂದುವರಿದುದೇ ಮಕ್ಕಳಾಟಿಗೆ ಮುಂದುವರಿದುದೆ ಹಕ್ಕಿದೇರಲ ದಯವು ಮಾಡುದೆ ಹಕ್ಕಿದೇರನ ದಯವು ಮಾಡುದೆ ಸಾಕು ತನ್ನಯ ಬಾಳ್ವೆಗಿ ಪರಿ ಸಾಕು ತನ್ನಯ ಬಾಳ್ವೆಗಿ ಪರಿ ಕಾಕು ಕಪಿಯಳು ಸೋತು ಮೈಸಿರಿ ನೂಕಿ ಕಳೆವೆನು ಅಗ್ನಿಯೊಳುತನು ನೂಕಿ ಕಳೆವೆನು ಅಗ್ನಿಯೊಳುತನು ಲೋಕ ನೋಡಲಿ ಎರುತ ನಿಂದನು ಅಕಟ ಸುದರ್ಶನ ವಿಜಯ ಪ್ರಸಂಗದಲ್ಲಿ ಓಲಗದಲ್ಲಿರುವಂತಹ ವಿಷ್ಣು ಮತ್ತು ಲಕ್ಷ್ಮಿ ಪರಸ್ಪರ ಮಾತನಾಡುತ್ತಿರುವಾಗ ಲಕ್ಷ್ಮೀದೇವಿ ಶ್ರೀಹರಿಯ ಲೀಲಾವಿಲಾಸವನ್ನು ವರ್ಣಿಸುತ್ತಿರುವುದು ಏನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ಗೈದ ಧಟನ ಏನ ಬಣ್ಣಿಪೆ ಪತಿಯೇ ಮುಂದೆ ಜಾಂಬವತಿ ಕಲ್ಯಾಣ ಪ್ರಸಂಗದ ಒಂದು ಹಾಡು. ಶಮಂತಕಮಣಿಯನ್ನು ಅರಸಿ ಕಾಡಿಗೆ ತೆರಳಿದಂತಹ ಶ್ರೀಕೃಷ್ಣನು ಕರಡಿಯ ಗುಹೆಯಲ್ಲಿ ಜಾಂಬವತಿಯನ್ನು ಕಂಡಾಗ ವರ್ಣಿಸುತ್ತಿರುವುದು ಶರದ ಋತು ಪೂರ್ಣಿಮೆಯೋಳ್. ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಸುರುಚಿರಾನಂದದಿಯು ಶೋಭಿಸುದ ವಿಭವದೊಳು ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ ಸುರುಚಿರಾನಂದದೆವು ಶೋಭಿಸುದ ವಿಭವದೊಳು ಆಗ ಕೃತಿಕಾಯ ಕಾಳಗ ಪ್ರಸಂಗದಲ್ಲಿ ರಾವಣನಿಂದ ಧುರವೀಳ್ಯವನ್ನು ಪಡೆದು ಮಾತೆಯಾದಂತಹ ಧಾನ್ಯ ಮಾಲಿನಿಯ ಆಶೀರ್ವಾದವನ್ನೂ ಪಡೆದು ಲಂಕಾ ರಾಷ್ಟ್ರದ ಪ್ರಜಾಜನರನ್ನು ಉಲ್ಲೇಖಿಸಿ ಅತಿಕಾಯ ಹೇಳುತ್ತಿರುವಂತಹ ಸಂದರ್ಭ, ಬನ್ನಿರೈ ಸಂಸಾರ ಶರದಿಯ ದಾಟುವರೆ. ಬಲ್ಲಿರೈ ಬಹಳ ಪದವಿಯನ್ನು ಬಯಸುವ ಸುಭಟರು, ಎಲ್ಲೊಡನೆ ನೀವೆನುತ ಕರೆದಾಗ ಎಲ್ಲೊಡನೆ ಬಲ್ಲಿರೆನ್ನುತ ಕರೆದಾಗ ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು, ಬನ್ನಿರೈ ಮೋಕ್ಷ ಕಾಂಕ್ಷಿಗಳು ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ಶ್ರೀಕೃಷ್ಣನು ನರಕಾಸುರನ ವಧೆಗಾಗಿ ತೆರಳುತ್ತಿರುವಾಗ ಸತ್ಯಭಾಮೆ ಬಂದು ತಡೆದು ಈ ರೀತಿ ಹೇಳುತ್ತಾಳೆ, ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ. ಎಲ್ಲಿಗೆ ಗಮನ ನಿಲ್ಲೋ ಎಲ್ಲ ರಮಣ ಗಮನ ನಿಲ್ಲಲ್ಲ ರಮಣ ನಿಲ್ಲಲ್ಲ ರಮಣ ಗಗ ಸೊಲ್ಲಿಸದೆಲ್ಲೋಳೈದುವದೇನು ಹದನ ಎಲ್ಲಿಗೆ ಗಮನ ನಿಲ್ಲನ ರಮಣ ಸೊಲ್ಲಿಸದೆ ನೋಳೈದುವುದೇನು ಹದನಾಯ ರಮಣ ಏನು ಹದನ ಎಲ್ಲಿಗೆ ಗಮನ ಮುಂದೆ ಇದೇ ನರಕಾಸುರ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು. ಸತ್ಯಭಾಮೆ ಕೇಳಿದಂತಹ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸುವಂತಹ ಸಂದರ್ಭ. ಕೀರವಾಣಿ ಕೇಳಿ, ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಕಾರಣ ಗುಣಶೀಲೆ ಹೊರಟಿಗ ಕಾರಣ ಗುಣಶೀಲೆ ತೋರಿದ ನಾಬಲ ವೈರಿಯು ನನ್ನಲಿ ತೋರಿದ ನಾಬಲ ವೈರಿಯು ನನ್ನಲಿ ದಾರುಣಿದ ನಯನ ಭೂರಿವು ಭದ್ರವಾ ಕೀರವಾಣಿ ಕೇಳಿ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಹೊರಟಿಗ ಕಾರಣ ಗುಣಶೀಲೆ ಮುಂದೆ ದೇವಿ ಮಹಾತ್ಮೆ ಪ್ರಸಂಗದ ಒಂದು ಹಾಡು. ಅಸುರ ಕುಲದ ರಾಣಿಯಾದಂತಹ ದಿತಿಯಿಂದ ಅನುಮತಿಯನ್ನು ಪಡೆದಂತಹ ಮಾಲಿನಿ ಕಾಡನ್ನು ಸೇರುತ್ತಾಳೆ. ವಿಧಾತನನ್ನು ತಪಸ್ಸಿಗಾಗಿ ಮೆಚ್ಚಿಸಿಕೊಳ್ಳುವುದಕ್ಕೆ ಹೋಗ್ತಾಳೆ. ಜನನಿಯಾಜ್ಞೆಯಲ್ಲಿ ಮಾಲಿನಿ ಎನ್ನುವಂತಹ ಹಾಡು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜಯಲಿ ಮಾಲಿನಿಯೋ ವರತನು ಜಾಪೇಕ್ಷೆಯಲಿ ಕಾಮಿನಿಯು ವರತನು ಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗೈವೆ ಏನು ತಲಿಯ ಕನಕ ಗರ್ಭನ ತಪವನು ಗೈವೆ ಏನು ತಲಿ ಒನಕಾಗಿ ನಡೆದು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆ ಏನು ತಲಿ ಒನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನೀಯ ಜಯಲಿ ಮಾಲಿನಿಯು ವರತನು ಜಾಪೇಕ್ಷೆಯಲಿ ಕಾಮಿನಿಯೋ ಇದೀಗ ಒಂದೆರಡು ಏರು ಪದ್ಯಗಳು. ಬಾರು ತನುಜ ಬಳಿರ ಪರಾಕ್ರಮ ಏನೋ ಧೈರ್ಯದಿಂದ ಕರೆದೆ ಏನೋ ಪರಾಕ್ರಮ ಮಾರೇನೆ ಏನು ಬಿಡುವುದಕ್ಕೆ ಕೊನೆಯಲ್ಲಿ ಮಂಗಳ ಪದ್ಯ. ಸರ್ವ ಮಂಗಲ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಸ್ವರಣ್ಯೇತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಕರದೊಳ್ಳು ಪರಸುಪಾಶಂಕುಲಧಾರಿಗೆ ಔಷಧಿ ಭಕ್ತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಕರದೊಳ್ಳು ಪರಸುಪಾಶಂಕುಲಧಾರಿಗೆ ಔಷಧಿ ಭಕ್ತರ ಪೊರೆವಗೆ ಪ್ರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಗಜಮುಖನವಗೆ ಗಣಪಗೆ ಇದುವರೆಗೆ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮಸಾಲ್ಯನ್ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೊಟ್ಟಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೇಳಿ ಮಂಜುಳಾ ಗುರುರಾಜ್ ಹಾಡಿರುವ ಭಕ್ತಿಗೀತೆ ಶಿವಶಂಕರ ಪರಶಿವನೇ. ನಲಿಯುತ್ತಿರೆ ಮೃದಂಗದ ಲಯಕ್ಕೆ ಪದಾಂಬುಜ ನಟಿಸಿ ಸುಧಾಂಶ ಶಿರದಲ್ಲಿ ನಲಿಯುತ್ತಿರೆ ಸುರೇಂದ್ರನು ಆ ಉಪೇಂದ್ರನು ಭೂಧಾರೇಂದ್ರನು ಕುಣಿ ಕುಣಿಯುತ್ತಿರೆ ಸುರೇಂದ್ರನು ಆ ಉಪೇಂದ್ರನು ಭೂಧಾರೇಂದ್ರನು ಕುಣಿ ಕುಣಿಯುತ್ತಿರೆ ಗಣ ನಮಿಸುತ್ತಲಿರಲು ಹಣಿಗಣ ಕನುಬಲಿ ಆಡುತ್ತ ತಾನಿರಲು ಪರಶಿವನೇ ತೋರುತ್ತ ಮುದವ ಮಾಡು ದಿವ್ಯ ತಾಂಡವ ವೃಷಭವದು ನಲಿದು ಕುಣಿಯುತ್ತಿರೆ ಸಿಂಹವು ಧೀರತೆ ತೋರುತ್ತಿರೆ ನವಿಲು ಗರಿಯನು ಹರಡುತ್ತಲಿ ತಾ ಹೆಜ್ಜೆಯ ಹಾಕುತ್ತ ನಟಿಸುತ್ತಿರೆ ವೃಷಭವದು ನಲಿದು ಕುಣಿಯುತ್ತಿರೆ ಸಿಂಹವು ಧೀರತೆ ತೋರುತ್ತಿರೆ ನವಿಲು ಗರಿಯನು ಹರಡುತ್ತಲಿ ತಾ ಹೆಜ್ಜೆಯ ಹಾಕುತ್ತ ನಟಿಸುತ್ತಿರೆ ಕೇಳಿ ಪುರಂದರದಾಸರ ಕೀರ್ತನೆ ಮೌನೇಶ್ ಕುಮಾರ್ ಚಾವಣಿಯವರ ಧ್ವನಿಯಲ್ಲಿ ಶಿವದರ್ಶನ ನಮಗಾಯಿತು. ಶಿವದರ್ಶನ ನಮಗಾಯಿತು ಕೇಳೆ ಶಿವದರ್ಶನ ನಮಗಾಯಿತು ಕೇಳೆ ಶಿವರಾತ್ರಿಯ ಜಾಗರಣೆ ಶಿವದರ್ಶನ ನಮಗಾಯಿತು ಕೇಳೆ ಶಿವದರ್ಶನ ನಮಗಾಯಿತು ಕೇಳೆ ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಕವೆಲ್ಲ ಪರಿಹಾರವು ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಕವೆಲ್ಲ ಪರಿಹಾರವು ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು ದೂತಗಳಿಲ್ಲ ಅನುದಿನವೂ ಶಿವದರ್ಶನ ನಮಗಾಯಿತು ಕೇಳೆ ಶಿವದರ್ಶನ ನಮಗಾಯಿತು ಕೇಳೆ ವರಗಳ ಕೊಡುವನು ತಾಯಿ ಬ್ರಹ್ಮನ ರಾಣಿಯ ನೋಡುವನು ಬೇಡಿದ ವರಗಳ ಕೊಡುವನು ತಾಯಿ ಬ್ರಹ್ಮನ ರಾಣಿಯ ನೋಡುವ